ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಅಕ್ಕೇ ಕಮಲಕ್ಕ ಅಕ್ಕೇ. ಓ ಬಾರಪ್ಪ. ಓಹೋಹೋ, ಏನವ ದೀಪಾವಳಿ ಹಬ್ಬ ಬೋ ಜೋರು ಮಾಡ್ದಂಗದ? ಹ್ಞೂ ನೋಡಿಲಿ, ನೋಡ್ದ ಎಲ್ಲ ದೀಪಗಳ ಮನೆ ಮುಂದೆ? ದೀಪಗಳು ನೋಡ್ದೆ, ರಸ್ತೆ ತುಂಬಾದೇನ ಪಟಾಕಿದು ಬರೀ ಪೇಪರ್ ಬಿದ್ದದಲ್ಲವ? ಇಲ್ಲ ಕಣ್ಣಣ್ಣ, ನಮ್ ಮನೇಲಿ ನಾವು ಪಟಾಕಿ ಎಲ್ಲ ಹೊಡೆಯಕ್ಕಿಲ್ಲ. ಅದ್ಯಾರ ಪಕ್ಕದ ಮನೆಯವ್ರು ಹೊಡೆದಿರದ, ಪೇಪರ್ ಬಂದಿಲ್ಲ ಬಿದ್ದದಷ್ಟೇ. ಬಿಡವ್ವ, ಸರಿ ಹಂಗ ನೀ ಪಟಾಕಿ ತಕೊಳಕ್ ಹೋಗ್ಲಿಲ್ಲ? ಇಲ್ಲ ಇಲ್ಲ ಬಿಡು, ಅದರಿಂದ ಸುಮ್ನೆ ಪ್ರಾಣಿ ಪಕ್ಷಿಗೆಲ್ಲ ತೊಂದ್ರೆ ಅದ್ ಯಾಕ್ ಬೇಕು? ಉಸಿರಾಟಕ್ಕೂ ತೊಂದರೆ ಆಗದಿಲ್ವಾ ಕಣ್ಣ? ನಮಗೂ ಅದು ಒಳ್ಳೇದಲ್ಲ. ಈಗ ಸರಿ, ಏನವ ವಿಶೇಷ? ವಿಶೇಷ ಏನಪ್ಪ, ಸಿಹಿ ಮಾಡ್ಕೊಂಡು ತಿಂದಿದ್ದಾಯ್ತು. ಅದೇನೋ ಏನೋ ನೀನೇನೋ ಬಾವುಟ ಅಂಟಿಸ್ದಂಗಿತ್ತು ಮೊನ್ನೆ ದಿನ ಪಡಸಾಲೆಯಲ್ಲಿ ಕುಂತ್ಕೊಂಡು. ಹೌದು ಕಣ್ಣಣ್ಣ, ನಮ್ ಕನ್ನಡ ರಾಜ್ಯೋತ್ಸವ ಅಲ್ವೇ? ಹೌದಲ್ವಾ, ಅದಕ್ಕೆಲ್ಲ ರೆಡಿ ಮಾಡ್ತಾ ಇದೀನಿ. ನವೆಂಬರ್ 1 ಬಂದೇ ಬಿಡ್ತು ಅಲ್ವಾ? ಹೌದು. ಅಂದ್ರೆ ನಿಮ್ ಮನೆ ಮೇಲೆ ನೀನು ಕನ್ನಡ ಬಾವುಟ ಆರಿಸ್ತಿದ್ದೀ? ಹ್ಞೂ. ಮತ್ತೆ ನೀನು? ನಾನು ಆರಿಸ್ತೀನಿ ಕವ. ಮತ್ತೆ ಹಂಗೇಳು, ನೀನ್ ಹಿಡಿಯಕ್ಕಾಗ್ದು ಬಿಡು ಇನ್ನು. ಒಂದ್ ತಿಂಗಳು ಗಣ್ಣ ಸಿಗೋದಿಲ್ಲ ಕಣ್ಬಿಡು. ಒಂದ್ ತಿಂಗಳು? ಹ್ಞೂ ಕವ. ಏನ್ ಊರ್ ಬಿಟ್ಟು ಹೋಯ್ತಾ ಇದೀಯ ಹೆಂಗೆ ಅಂತ? ನೀನುವೆ ಸುಬ್ಬಣ್ಣುವೆ ರಾಜಣ್ಣುವೆ ನನ್ನನ್ನು ಹೆಂಗ ಹಾರ ಮಾಡಿ ಊರಿಂದ ಎತ್ತಾಕ್ ಬಿಡ್ಬೇಕು ಅಂತ ಅನ್ಕೊಂಡು ಪಿಲಾನ್ ಮಾಡ್ದಂಗ ಆಗ್ಬಿಟ್ಟದೆ. ಅಲ್ಕಣ್ಣ ಇರೋ ಇಷ್ಟಗ್ಲ ಊರಲ್ಲಿ ಒಂದ್ ತಿಂಗಳು ನೀ ಸಿಗಕ್ಕಿಲ್ಲ ಅಂದ್ರೆ ಇನ್ನೇನ್ ಅರ್ಥ ಹೇಳು. ಅವು ಮೊದ್ಲೇ ಹೇಳ್ದಲ್ಲ ಕನ್ನಡ ರಾಜ್ಯೋತ್ಸವ ಅಂತ, ನಾನು ಪದಗಿದ ಆಡಕ್ ಹೋಯ್ತಿರ್ತೀನಿ. ಅದಕ್ಕೆ ನಾನು ಹೇಳಿದ್ದು, ಈ ಸುತ್ತಮುತ್ತಲು ಊರವರು ನಮ್ ಚಂದ್ರನ ಬೋ ಚಂದಾಗಿ ಪದ ಆಡ್ತಾನೆ ಅಂತ ಅನ್ಕೊಂಡು ಈ ಕಾರ್ಯಕ್ರಮಕ್ಕೆ ಒಪ್ಪಿಸ್ಬಿಟ್ಟಾರೆ. ಹಂಗೆಯೇ ಒಸಿ ಭಾಷಣನೂ ಮಾಡು ಅಂತ ಹೇಳ್ಬಿಟ್ಟಾರೆ. ಇದ್ಯಾವಗಳಿಗೆ ಬಂದು ನುಕ್ಕಣ್ಣ ಸೂಪ ಹೇಳ್ತಿದ್ಯಲ್ಲಪ್ಪ, ಎಲ್ಲಾನು ಪಿಲಾನ್ ಮಾಡಿ ನಿನ್ನ ಊರ್ ಬಿಟ್ಟು ಕಳಿಸ್ತೀನಿ ಕಣ್ಣಣ್ಣ. ಅಲ್ಲ ಕಣವ, ಈಗ ಸರ್ಕಾರದವರೇ ಹೇಳಾಯ್ತು. ಏನಪ್ಪ ಈ ಕೋಟಿ ಕಂಠ ಗಾಯನ? ಕೋಟಿ ಕಂಠ ಗಾಯನ ಅಂತ. ಅದಕ್ಕಿಂತ ಮಿಗಿಲಾದ ನಿಂದು ಈಗ ನೋಡಪ್ಪ, ಸರ್ಕಾರದ ಲೆವೆಲ್ ಅಲ್ಲಿ ಮಾಡ್ತಾರೆ ಇಲ್ಲ ಅಂತಲ್ಲ, ನಾಮುವೆ ಬರೀ ಸರ್ಕಾರ ಮಾಡ್ಲಿ ಅದ್ರ ಜೊತೆಗೆ ಹೋಗಿ ಸೇರ್ಕೊಂಬಿಡಮ್ಮ ಅನ್ನೋದಲ್ಲ. ನಾಮುವೆ ನಮ್ ನಮ್ ಮನೆ ಮೇಲೆ ಒಂದೊಂದು ಬಾವುಟ ಹಾರಿಸ್ರೆ ಏನಾದದು ಸುಬ್ಬಣ್ಣ? ಬಾವುಟ ಹಾರಿಸು ಅದಕ್ಕೇನು ಜಾಸ್ತಿ ಟೈಮ್ ಆಗಕ್ಕಿಲ್ಲ. ಒಟ್ಟಿನಲ್ಲಿ ಊರ್ ಬಿಟ್ಟು ಹೋಗ ಮಾತಾಡ್ಬೇಡ. ನೋಡಿ ಈಗ ಕರ್ಕೊಂಬಂದಿವ್ ನೋಡಿ ಇವ್ರು ಯಾರು? ಯಾರ ಇದು ಹೊಸೊಬ್ರು? ರಮೇಶಪ್ಪ. ಓಹೋ, ಇವರು ಬಿ ಆರ್ ರಮೇಶ್ ಅಂತ ಅರ್ಥಶಾಸ್ತ್ರ ವಿಷಯದಲ್ಲಿ ಉಪನ್ಯಾಸಕರಾಗಿದ್ರು. ಹೊಳೆ ನರಸೀಪುರದಲ್ಲಿ ಜಮೀನೆಲ್ಲ ಮಾಡ್ಕೊಂಡವ್ರೆ. ಪಕ್ಕದೂರ್ನಾಗೆ ಒಂದು ಉಪನ್ಯಾಸ ಇತ್ತು. ನೀವು ಹೋಗಿದ್ದೆಲ್ಲಪ್ಪ? ಅದಕ್ಕೆ ಮತ್ತೆ ಕರ್ಕೊಂಬಂದಿದ್ದು. ರಮೇಶಪ್ಪ ಇವನು ಹಿಂಗೆ ವಸಿ ಎಲ್ಲೂ ಹೋಗಕ್ಕಿಲ್ಲ, ಇರ್ತಾನೆ ಈ ತಿಂಗಳ ಪೂರ್ತಿ. ಚಂದ್ರಣ್ಣ, ಕಮಲಕ್ಕ, ಕಮಲಕ್ಕ ನಾವು ಹೇಳಿದ್ನಲ್ಲ ಇನ್ನೊಂದು ಒಬ್ಬ ಸೀಟ್ ಬರಬೇಕು ರಾಜಣ್ಣ. ಆ ರಾಜಣ್ಣ ಏಮಣ್ಣನ್ ತಡಿಕೊಂಡು ಹೋಗಿರ್ಬೇಕು. ಏಮಣ್ಣ ರಾಜಣ್ಣ ಚೆನ್ನಾಗಿ ಹೇಳ್ದೆ ಬಿಡು ಸುಬ್ಬಣ್ಣ, ಇನ್ನೊಂದ್ ಸೀಟ್ ಬರ್ಬೇಕು ಅಂತ. ಅಮ್ಮ ನಾನು ವತಾರಿಯ ಒಂಟ್ನಲ್ಲಪ್ಪ ಊರ್ ದಿಕ್ಕೆ ಪಕ್ಕದೂರಿಂದ. ನಾನು ಹತ್ತ ಬಸ್ಸಲ್ಲಿ ಸೀಟ್ ಇರ್ಲಿಲ್ಲ. ಅವನು ನಾನು ಸೀಟ್ ಸಿಕ್ಕದಾಗ ಬರ್ತೀನಿ ಅಂತ ಅನ್ಕೊಂಡು ಹಂಗೆಯೇ ಬಸ್ ಸ್ಟ್ಯಾಂಡ್ ಹತ್ರವೇ ಕುಂತಿದ್ದ. ಅದು ಎಷ್ಟೊತ್ತಿಗೆ ಬಂದನೋ ಏನೋ, ಆ ಸೀಟ್ ಬರಗಂಟ ಕಾದಾಯ ಏನು? ಆ ಸೀಟ್ ಬರೋ ತನಕ ಈ ಸೀಟ್ ಹೊರಟೋಗುತ್ತೆ ರಮೇಶಣ್ಣ. ಈಗ ಮೊನ್ನೆ ಎಲ್ಲ ಉಪನ್ಯಾಸ ಚೆನ್ನಾಗಿತ್ತು, ನಿಮ್ಮನ್ನ ಯಾಕೆ ಇಲ್ಲಿ ತಂಗ ಕರ್ಕೊಂಬಂದೆ ಅಂದರೆ ಇಲ್ಲಿ ರಾಜಣ್ಣ ಬರ್ತಾನೆ, ಚಂದ್ರಣ್ಣ ಬರ್ತಾನೆ, ಏಮಣ್ಣ ಬರ್ತಾನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಏನಾರು ಒಂದು ವಿಷಯ ತಿಳಿಸ್ಬೇಕು ನಮ್ಮ ಊರವ್ರಿಗೆ ಅಂದರೆ ಕಮಲಕ್ಕಂಗೆ ಹೇಳಿದ್ರಾಯ್ತು. ಅದನ್ನ ಸ್ತ್ರೀ ಶಕ್ತಿ ಸಂಘದಲ್ಲಿ ಅದನ್ನ ವಿಷಯನ ಮಡಗಿ ಎಲ್ರಿಗೂ ತಿಳಿಸ್ಬಿಟ್ಟು. ನಮ್ಮ ಕಮಲಕ್ಕ ಒಂಥರ ರೇಡಿಯೋ ಇದ್ದಂಗೆ, ನಡ್ಕೊಂಡು ಹೋಗೋ ರೇಡಿಯೋ ಅಲ್ವಪ್ಪ. ಒಳ್ಳೆ ಮಾತಾಡ್ದೆ ಬಿಡು ಸುಬ್ಬಣ್ಣ. ಈಗ ರಮೇಶಪ್ಪನ ಕೇಳೋಣ. ರಮೇಶಪ್ಪ ಈಗ ಅಲ್ಲೇನೋ ಹೇಳ್ತಿದ್ರಿ, ಈಗ ನಿಮ್ಮ ಕೃಷಿ ಹೊಳೆ ನರಸೀಪುರದಲ್ಲಿ ನೀವು ಹೆಂಗೆ ಮಾಡಿದ್ದೀರಿ, ಮತ್ತು ಅಲ್ಲೇನು ಉಪನ್ಯಾಸ ಕೊಡ್ತಿದ್ರಿ, ಅದು ವಸಿ ನಮ್ಗೆ ಹೇಳಿ. ಅದೇ ನಾನು ಬೆಂಗಳೂರಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು 9 ವರ್ಷಗಳ ಸೇವೆ ಬಾಕಿ ಇದ್ದ ಹಾಗೆಯೇ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಹೊಳೆ ನರಸೀಪುರಕ್ಕೆ ಬಂದೆ. ಅದು ನನ್ನ ಸ್ವಂತ ಊರು. ಅಲ್ಲಿ ಅಂತ. ಹೌದು, ತಿಳ್ಕಪ್ಪ ತಿಳ್ಕೊ. ಇರ್ಲಿ, ಇರೋ ಸುಬ್ಬಣ್ಣ ಹೇಳಿ, ಆಮೇಲೆ ತಿಳ್ಕೊಳಮ್ಮ. ಅಲ್ಲ, ಕೃಷಿ ಮಾಡಕ್ ಬಂದ್ರಲ್ಲ ವಸಿ, ಅದನ್ ಕೇಳು ಅಂತ. ಯಾಕೆ ಹೇಳ್ತಾ ಇದೀರಿ ಅಂತ ನನಗ್ ಗೊತ್ತು. ಈಗ ರಮೇಶ್ ಅಪ್ಪವ್ರು ಬಂದವ್ರೆ, ಪೂರ್ತಿ ಹೇಳಿ, ಸುಮ್ನಿರವ್ವ. ಆಯ್ತು ಬಿಡಣ. ಅದ್ಯಾಕೆ ಮದ್ ಮದ್ಯಕ್ ಬಾಯ್ ಹಾಕದಯ್ಯ? ಅಲ್ಲಿ ಒಂದ್ 4 ಎಕರೆ ಜಮೀನ್ ತೆಗೆದುಕೊಂಡು ತೋಟ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿತ್ತು. ಹಾಗಾಗಿ ಬೇರೆ ಬೇರೆ ಜಾತಿಯ ಸಿಲ್ವರ್ ಓಕ್ ಇರ್ಬೋದು, ತೇಗ ಇರ್ಬೋದು, ಹೆಬ್ಬೇವ್ ಇರ್ಬೋದು, ಹಲ್ಸ್ ಇರ್ಬೋದು, ಮಾವು, ಆ ಥರದ ಸುಮಾರು 1,500 ಮರಗಳನ್ನ, ಸಸಿಗಳನ್ನ ನೆಟ್ಟು ಬೆಳೆಸಿದೆ. ಮತ್ತು 1-2 ಕೃಷಿ ಹೊಂಡಗಳನ್ನು ಮಾಡಿದ್ದೆ. ನಮ್ಮ ಸುಬ್ಬಣ್ಣವರು ಮೊನ್ನೆ ನನ್ನ ಉಪನ್ಯಾಸನ ಕೇಳಿ ಬನ್ನಿ ನಮ್ಮೂರಿಗೆ ಬನ್ನಿ ಹಾಗೆ ಅಂತ ಕರೆದ್ರು. ಅದಕ್ಕೆ ನಿಮ್ಮೂರಿಗೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ನಮಸ್ಕಾರ. ನಮ್ಮದು ಒಂದು ನಮಸ್ಕಾರ ರಮೇಶಪ್ಪ. ಈಗ ಹೇಳಿ ವಿಷಯ ಎಲ್ಲ ಹೇಳ್ತಿದ್ರಲ್ಲ, ಇವತ್ತಿನ ಕೃಷಿಗೆ ಯಾವ ರೀತಿ ನಮ್ಮ ಚಂದ್ರಣ್ಣ ಅಂತವರು, ರಾಜಣ್ಣ ಅಂತವರು, ಏಮಣ್ಣ ಅಂತವರು ರೆಡಿ ಆಗಬೇಕು ವಸಿ ಹೇಳಿ. ನೋಡಿ, ಕೃಷಿ ಇವತ್ತು ಒಂದು ರೀತಿಯಲ್ಲಿ ಇಳಿಮುಖವಾಗಿ ಸಾಕ್ತಾ ಇದೆ. ಹಿಂದೆ ನಮ್ಮ ಪೂರ್ವಿಕರು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ರು, ಎಲ್ಲ ಕೃಷಿಕರು ಸಾವಯವ ಕೃಷಿಯನ್ನೇ ಮಾಡ್ತಾಯಿದ್ದು. ಆದರೆ ಅನಂತರದ ದಿನಗಳಲ್ಲಿ ರಾಸಾಯನಿಕ ಕೃಷಿ ಪರಿಚಯ ಮಾಡಿದರು, ಸರ್ಕಾರದವರು ಪರಿಚಯ ಮಾಡಿದರು. ಮತ್ತು ಯಾರು ರಾಸಾಯನಿಕ ಕೃಷಿಯನ್ನು ಮಾಡ್ತಾರೆ ಅವ್ರನ್ನ ಪ್ರಗತಿಪರ ರೈತರು ಹಾಗೆ ಅಂತೆಲ್ಲ ಇದು ಮಾಡಿದರು. ಆದರೆ ಇವತ್ತು ರಾಸಾಯನಿಕ ಕೃಷಿಯಿಂದ ಏನೆಲ್ಲ ತೊಂದರೆಗಳಾಗಿದ್ದಾವೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಪುನಃ ನಾವು ಭೂಮಿಯನ್ನು ಉಳಿಸ್ಕೊಳ್ಬೇಕು, ನಮ್ಮ ಮುಂದಿನ ಜನಾಂಗವನ್ನು ಆರೋಗ್ಯಕರವಾಗಿ ಕಾಪಾಡಿಕೊಳ್ಬೇಕು ಅನ್ನೋದಾದರೆ ಸಾವಯವ ಕೃಷಿಗೆ ವಾಪಸ್ಸಾಗುವಂಥದ್ದು ಬಹಳ ಮುಖ್ಯ. ನೀವು ಕೇಳ್ಬೋದು, ಏನು ಸಾವಯವ ಕೃಷಿ ಅಂತಂದರೆ? ಸಾವಯವ ಕೃಷಿ ಅಂತಂದರೆ ಭಾಳ ಸರಳ, ಭಾಳ ಜನ ಅದನ್ನು ಕನ್ಫ್ಯೂಸ್ ಮಾಡ್ತಾರೆ. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಶೂನ್ಯ ಬಂಡವಾಳ ಕೃಷಿ ಅವೆಲ್ಲ ಬೇರೆ ಬೇರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಅವೆಲ್ಲೂ ಯಾವುದೂ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ಸಾವಯವ ಕೃಷಿ ಅಂತಂತಂದರೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ಬಳಸಿ ಗೊಬ್ಬರ ತಯಾರು ಮಾಡಿಕೊಂಡು ವ್ಯವಸಾಯ ಮಾಡೋದು ಹಾಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಸಸ್ಯಜನ್ಯ ಪ್ರಾಣಿಜನ್ಯ ಅಂತಂತಂದರೆ ದನಕರುಗಳ ಸಗಣಿ ಗಂಜಲ ಇರ್ಬೋದು, ಕೃಷಿ ತ್ಯಾಜ್ಯಗಳಿರ್ಬೋದು, ತರಗೆಲೆ ಇರ್ಬೋದು, ಕಳೆ ಸಸ್ಯಗಳಿರ್ಬೋದು, ಇವೆಲ್ಲವನ್ನು ಸಮರ್ಪಕವಾಗಿ ಬಳಸ್ಕೊಂಡು ನಾವು ಉತ್ಕೃಷ್ಟವಾದ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ರಾಸಾಯನಿಕ ಗೊಬ್ಬರ ಇರ್ಬೋದು, ಕೀಟನಾಶಕಗಳಿರ್ಬೋದು ಮತ್ತು ಕಳೆನಾಶಕಗಳಿರ್ಬೋದು, ಇವುಗಳು ನಿರಂತರವಾಗಿ ಬಳಸ್ಕೊಂಡು ಬಂದಿದ್ರಿಂದ ಮಣ್ಣು ಸಾಯ್ತಾ ಇದೆ, ಮಣ್ಣು ರೋಗಗ್ರಸ್ತವಾಗಿ ಹೋಗಿದೆ. ಓ, ಬಂತಲ್ಲಪ್ಪ ಸೀಟು. ಸೀಟ್ ಸಿಗ್ತಾ ರಾಜಣ್ಣ? ಬಸ್ಲಿ ಸಿಗ್ತಾ ಕಣಪ್ಪ. ಬಪ್ಪ ನಿನ್ ಸೀಟ್ ಅಮರ್ಸ್ಕ ಕುಂತ್ಕ ಒಳ್ಳಗ. ರಮೇಶಣ್ಣ, ಇವನ್ ಬಗ್ಗೆ ಆಮೇಲೆ ಹೇಳ್ತೀನಿ, ನೀವು ಮುಂದುವರ್ಸಿ. ಸಾವಯವ ಕೃಷಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ರೋಗಗ್ರಸ್ತ ತಾಯಿಯಿಂದ ನಾವು ಹೇಗೆ ಆರೋಗ್ಯಕರವಾದಂಥ ಶಿಶುವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೋ, ಹಾಗೆಯೇ ರೋಗಗ್ರಸ್ತ ಭೂಮಿಯಿಂದ ಆರೋಗ್ಯಕರವಾದಂಥ ಬೆಳೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ಕಾಂಪೋಸ್ಟ್ ಗೊಬ್ಬರದ ಬಳಕೆಯನ್ನು ಹೆಚ್ಚೆಚ್ಚು ಮಾಡ್ಕೊಳ್ತಾ ಭೂಮಿಯ ಸಾರವನ್ನು ಉಳಿಸ್ಕೊಳ್ಬೇಕು. ಮುಂದಿನ ತಲೆಮಾರು ಕೂಡ ಇಲ್ಲಿ ಬದುಕಬೇಕು, ನಾವು ಮಾತ್ರ ಅಲ್ಲ, ಮುಂದಿನ ತಲೆಮಾರಿನವರು ಕೂಡ ಇಲ್ಲಿ ಆರೋಗ್ಯಕರವಾಗಿ ಬದುಕುವಂಥ ವಾತಾವರಣವನ್ನು ನಾವು ನಿರ್ಮಿಸಬೇಕು. ಒಂದು ವಿಷಯ ನಾನು ನಿಮಗೆ ಗಮನಕ್ಕೆ ತರಬೇಕು, ಇವತ್ತು ರಾಸಾಯನಿಕ ಕೃಷಿಯಿಂದ ಏನೆಲ್ಲ ಅನಾಹುತಗಳಾಗಿದ್ದಾವೆ ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೃಷಿ ಪರಿಸರದಲ್ಲಿ ಸುಮಾರು 40,000 ಬಗೆಯ ಕೀಟಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಇರ್ತವೆ ಹಾಗೆ ಅಂದ್ಬಿಟ್ಟು. ಇದರಲ್ಲಿ ಬರೇ 200 ಬಗೆಯ ಕೀಟಗಳು ಮತ್ತು ಸೂಕ್ಷ್ಮಾಣುಜೀವಿಗಳಷ್ಟೇ ಕೃಷಿಗೆ ಹಾನಿಯನ್ನು ಉಂಟು ಮಾಡುವಂಥದ್ದು. ಇನ್ನು ಮಿಕ್ಕ 39,800 ಬಗೆಯ ಕೀಟಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಕೃಷಿಗೆ ಪೂರಕವಾದವು, ರೈತ ಸ್ನೇಹಿಯಾದಂಥವು. ಆದರೆ ಕೇವಲ 200 ಬಗೆಯ ಕೀಟಗಳನ್ನು ಕೊಲ್ಲೋದಕ್ಕೋಸ್ಕರವಾಗಿ ಇವತ್ತು ನಾವು ರಾಸಾಯನಿಕ ಔಷಧಗಳನ್ನು ಸಿಂಪಡಣೆ ಮಾಡಿ ಕೃಷಿ ಪರಿಸರದಲ್ಲಿರುವಂಥ ಎಲ್ಲ ಜೀವಸಂಕುಲವನ್ನು ಹಾಳು ಮಾಡ್ತಾ ಇದ್ದೀವಿ, ನಾಶ ಮಾಡ್ತಾ ಇದ್ದೀವಿ, ಕೊಲ್ತಾ ಇದ್ದೀವಿ. ಇದು ಇಡೀ ವಿಶ್ವದ ಪರಿಸರದ ಮೇಲೆ ಪರಿಣಾಮ ಬೀರುವಂಥ ವಿಷಯ. ಹಿಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಎಷ್ಟೊಂದು ಪಕ್ಷಿಗಳಿರ್ತಾ ಇದ್ವು, ಎಷ್ಟೊಂದು ಬಗೆಯ ಜೀವಿಗಳು, ಚಿಟ್ಟೆಗಳಿರ್ಬೋದು, ಜೇನುನೊಣಗಳಿರ್ಬೋದು, ಇವೆಲ್ಲ ಕೃಷಿ ಪರಿಸರದಲ್ಲಿ ಇರ್ತಾ ಇದ್ವು. ಆದರೆ ಇವತ್ತು ಕಾಣಿಸ್ತಾ ಇಲ್ಲ. ಯಾಕೆ ಅಂತಂತಂದರೆ ನಾವು ಹೆಚ್ಚೆಚ್ಚಾಗಿ ರಾಸಾಯನಿಕ ಕೀಟನಾಶಕಗಳನ್ನು ಮತ್ತು ಕಳೆನಾಶಕಗಳನ್ನು ಬಳಸ್ತಾ ಇರೋದು. ರಮೇಶಪ್ಪ ಹೇಳ್ತಾ ಇದ್ರೆ ನೀ ಅದೇನಾದ್ ನೋಡ್ತಿರೋದು ಸುಬ್ಬಣ್ಣ, ವಸಿ ಈ ದಿಕ್ಕ ಕಿವಿಗೋಡು. ಅವರೇ ಬರ್ದಿರೋ ಪುಸ್ತಕ ಕಣ್ಣ ನೋಡ್, ಅಲ್ಲಿ ಮೇಲೆ ಹೆಸರು ಕಾಣ್ತಾ ಇದೆ ಪುಸ್ತಕದಲ್ಲಿ. ಈ ವಿಷಯ ಎಲ್ಲದೆ ಅಂದ್ರೆ ನೀನು ಈ ಉಪನ್ಯಾಸನೇ ಬೇರೆ ಪುಸ್ತಕನೇ ಬೇರೆ. ಇರ್ಲಿ ಇರ್ಲಿ, ನಮ್ ರಮೇಶಪ್ಪ ಚೆನ್ನಾಗಿ ಇನ್ನೇನ್ ಕೆಲಸ ಕೊಡಿಲಿ ಸುಬ್ಬಣ್ಣ, ನಾವ್ ಹಸಿ ನೋಡ್ತೀನಿ. ಇಲ್ಲಿ ಕೇಳು ಅಂದ್ರೆ ನೀ ನೋಡಕ್ಕೆ ಹೊಂಟಿದೆಯಲ್ಲಪ್ಪ, ನೋಡ್ತಾ ನೋಡ್ತಾ ಕೇಳಿಸ್ಕೊಂಡ್ರಾಯ್ತು. ಹಂಗೆಲ್ಲ ಮಾಡಬಾರ್ದು, ಒಂದಿಗಿರ್ಲಿ ಜ್ಞಾನ. ಯಾಕ ಕಡೆಕ ಒಟ್ಟೋಗ್ಬಿಟ್ಟದು. ಈಗ ನಮ್ ರಮೇಶಪ್ಪ ಏನ ಹೇಳ್ತಿದ್ರು ನನಗೆ, ರಮೇಶಪ್ಪನ ಬಗ್ಗೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ನಮ್ ರಮೇಶಪ್ಪ ಪಾಠ ಮಾಡೋದ್ ಬಿಟ್ಬಿಟ್ಟು ಮಣ್ಣಿನ ದಿಕ್ಕಕ್ಕೆ ಬಂದ್ರಲ್ಲ, ನಾ ತೋಟ ಮಾಡ್ತೀನಿ ತುಡ್ಕ ಮಾಡ್ತೀನಿ ಅಂತ ಅನ್ಕೊಂಡು, ಏನಾದ್ರೂ ನಿಮ್ಗೆ ಬೇರೆ ಯಾರ ಹೇಳ್ಕೊಟ್ರೆ ಅಥವಾ ನಿಮ್ಮಲ್ಲೇ ಮನಸ್ಸು ಬರ್ತಾ ರಮೇಶಪ್ಪ? ಇಲ್ಲ, ನನಗೇನೆ ಕೃಷಿ ಮಾಡಬೇಕು ಅಂತ ಅನಿಸಿತ್ತು. ನಿಮ್ಮ ಅಪ್ಪ ಅವರೆಲ್ಲ ಕೃಷಿ ಮಾಡ್ತಿಲ್ಲ. ನನ್ನ ತಂದೆ ಕೂಡ ಟೀಚರ್ ಆಗಿದ್ದವರು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು. ಆದ್ರೆ ನನಗೆ ಅದೊಂದು ಪ್ಯಾಷನ್ ಕೃಷಿ ಮಾಡುವಂಥದ್ದು. ನಾನು ಬೆಂಗಳೂರಿನಲ್ಲಿದ್ದಾಗ ಕೂಡ ನನ್ನ ಮನೆಯ ಆವರಣದಲ್ಲೇ ಸುಮಾರು ಹಣ್ಣಿನ ಗಿಡಗಳನ್ನು, ಮಾವಿತ್ತು, ಸಪೋಟ ಇತ್ತು, ಸೀಬೆ ಇತ್ತು, ನಿಂಬೆ ಇತ್ತು, ಮತ್ತು ಸುಮಾರು ಒಂದು 10-12 ಬಗೆ ದಾಸವಾಳದ ಗಿಡಗಳಿದ್ವು. ನನಗೆ ಅದೊಂದು ಆಸಕ್ತಿ ವಿಷಯ, ಕೃಷಿ. ಹಾಗಾಗಿ ಬೆಂಗಳೂರು ಅಂತ ಹೇಳವ್ರೆ ಅದಕ್ಕೆ ಸುಮ್ಮನವನೇ, ಇಲ್ಲ ಅಂದ್ರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಅಂದ್ರೆ ಇನ್ನು ಹೊಂಟ್ಬಿಟ್ಟಿರೋ ನೀವು. ಯಾಕಪ್ಪ ತೋಟ ಹೆಂಗದೇ ನೋಡ್ಕೊಂಬರಕ್ಕೆ? ನೋಡಬಾರ್ದ ಈಗ? ಈಗ ಕಮಸ್ಕೊಂಡಿದಾರ ಕಾಣಿ ಅದ ತೋಟವ. ಈಗ ರಮೇಶಪ್ಪ, ಈಗ ಸಾವಯವ ಕೃಷಿ ಇವತ್ತಿನ ಅಗತ್ಯ ಅಂತ ನಿಮಗೂ ಅರಿವಾಗದೆ ಅಲ್ವಾ? ಈಗ ವಸಿ ಹೇಳಿ ಇವನಿಗೆ, ಈಗ ಅದನ್ನೇ ಮಾಡು ಅಂತ ಒಂದ್ ತಿಂಗಳು ಬೇರೆ ಹೋಯ್ತೀನಿ ಅಂತ. ಅಂದ್ರೆ ನೀವೆಲ್ಲ ಹೊಂಟೋದ್ರೆ ಇಲ್ಲಿಂದ, ನೀನಿಗೆ ಒಂದ್ ತಿಂಗಳು ಹೊಟ್ಟೋದ್ರೆ ನೀನ್ ತೋಟದ ಕತೆ ಏನು ಪಾಳ್ ಬಿದೋಗಿರ್ತದ ನೀ ಬರೋ ತನಕ? ನೀ ಏನ್ ಮಾಡ್ದ? ನಮ್ ತೋಟ ನಾ ಮಾಡ್ತೀನಿ, ನಾನ್ ಯಾಕೆ ನಿಮ್ ತೋಟದಕ್ಕೆ ಹೋಗ್ಲಿ? ಅಲ್ಲಿ ಮುಗಿಸ್ಮೇಲೆ ನಮ್ ತೋಟದಕ್ಕೆ ಹೋಗಿ ಹೋಗ್ ಬಾ. ಈಗ ಸುಲಭ ಆಗಿದೆ ಕಣಪ್ಪ, ಸಾವಯವ ಕೃಷಿ ಅಂತ ಕ್ರಮವಾಗಿ ತಿಳ್ಕೊಬೇಕಷ್ಟೇ. ನೀ ಬಂದ್ ಬಂದಾಗೆಲ್ಲ ಮಾಡಿಕ್ಕದು ಅಲ್ದೆ ಅವಳು ನಿನ್ ತೋಟ ಬೇರೆ ನೋಡ್ಕೋಬೇಕವಳು. ಅಲ್ಲಕ್ಕಪ್ಪ, ವಾರಕ್ಕೊಂದೇ ಸತಿ ಬರ್ತೀನಿ ಇಕ್ಕೇನು ಕಷ್ಟವ ನಮ್ ಕಮ್ಲಕ್ಕಂಗ ತೋಟಕಾಯಿ ಬಿಡು. ಅಲ್ಲಕ್ಕಪ್ಪ, ಈಗೇನು ವಿಷಯ ತಿಳ್ಕೊತಿರೋ ಹೆಂಗೆ? ರಮೇಶಪ್ಪ ನೀವ್ ಹೇಳಿ. ನೀವು ಒಂದು ಪ್ರಶ್ನೆ ಕೇಳ್ಬೋದು, ಏನ್ ಸಾವಯವ ಕೃಷಿಯಿಂದ ರೈತರಿಗಾಗೋ ಲಾಭಗಳೇನು ಅಂತ ಅಂದ್ಬಿಟ್ಟು. ಸಾವಯವ ಕೃಷಿಯಿಂದ ರೈತರಿಗೆ ಮಾತ್ರ ಅಲ್ಲ, ಸಮಾಜಕ್ಕೂ ಲಾಭ ಇದೆ, ರಾಷ್ಟ್ರಕ್ಕೂ ಲಾಭ ಇದೆ, ಇಡೀ ಜಗತ್ತಿಗೂ ಲಾಭ ಇದೆ. ಆದರೆ ಈಗ ರೈತರಿಗೆ ಎಷ್ಟು ಮಟ್ಟಿಗೆ ಅದು ಲಾಭಕಾರಿ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಮಣ್ಣು ಏನು ಜೀವ ಕಳ್ಕೊಳ್ತಾ ಇದೆ ಆ ಮಣ್ಣನ್ನು ನಾವು ಸಜೀವಗೊಳಿಸಬಹುದು ಅನ್ನೋದು ಒಂದನೇದು. ಎರಡನೇ ಅಂಶ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದೆ ರೋಗಗ್ರಸ್ತ ತಾಯಿಯಿಂದ ಆರೋಗ್ಯಕರ ಶಿಶುವನ್ನು ಪಡೆಯೋಕ್ಕಾಗಲ್ಲ ಹಾಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಮಣ್ಣನ್ನು ಸುಧಾರಿಸಿದರೆ, ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಿದರೆ ಸಸ್ಯಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ. ನೀವು ಆವಾಗ ಹೆಚ್ಚು ಔಷಧಿಗಳನ್ನ ಸಿಂಪಡಿಸೋ ಅವಶ್ಯಕತೆ ಬರಲ್ಲ. ಇನ್ನೊಂದು ಅಂಶ ಏನಪ್ಪ ಅಂತಂದರೆ, ರೈತನಿಗೆ ಭಾಳ ಮುಖ್ಯವಾಗಿರುವಂಥದ್ದು ಕೃಷಿ ವೆಚ್ಚ ಜಾಸ್ತಿ ಆಗಿರೋದು ಇವತ್ತು. ಅದಕ್ಕಾಗಿಯೇ ಸಾಲ ಮಾಡ್ಕೊಳ್ತಾ ಇದ್ದಾರೆ, ಸಾಲ ಹೊರೆ ಜಾಸ್ತಿಯಾಗಿ ಕೆಲವರು ಆತ್ಮಹತ್ಯೆ ಹಾದಿಯನ್ನು ಕೂಡ ಹಿಡಿದಿದ್ದಾರೆ, ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಇವತ್ತು. ಹಾಗಾಗಿ ಕೃಷಿ ವೆಚ್ಚ ಕಡಿಮೆ ಮಾಡಬೇಕು ಅನ್ನೋದಾದರೆ ನಾವು ಸಾವಯವ ಕೃಷಿಗೆ ಹೋಗಬೇಕು. ಯಾಕೆಂತಂದರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ರೈತ ಹೊರಗಡೆಯಿಂದ ಏನನ್ನೂ ತರಲ್ಲ. ಅವನು ಎಲ್ಲವನ್ನು, ಗೊಬ್ಬರ, ಬಿತ್ತನೆ ಬೀಜ, ಕೀಟನಾಶಕ ಅಂತ ಹೇಳೋಕ್ಕಾಗಲ್ಲ ಸಾವಯವ ಪದ್ಧತಿಯಲ್ಲಿ, ಕೀಟ ನಿವಾರಕ ಅಂತ ಹೇಳ್ಬೋದು, ಕೀಟ ನಿವಾರಕ ಇವೆಲ್ಲವನ್ನು ಕೂಡ ಅವನು ತಾನೇ ಸ್ವತಃ ಮಾಡಿಕೊಳ್ಳೋದ್ರಿಂದ ಕೃಷಿಯ ವೆಚ್ಚ ಗಣನೀಯವಾಗಿ ಕಡಿಮೆ ಆಗ್ತದೆ ಹಾಗೆ ಅಂತ ಅಂದ್ಬಿಟ್ಟು. ಅನಂತರ ಇನ್ನೂ ಕೆಲವು ಅಂಶಗಳು ನಿಮ್ಮ ಗಮನಕ್ಕೆ ತರಬೇಕು. ಆಹಾರ ಧಾನ್ಯಗಳಿರ್ಬೋದು, ಹಣ್ಣು ತರಕಾರಿಗಳಿರ್ಬೋದು, ಇವೆಲ್ಲ ರಾಸಾಯನಿಕ ಮುಕ್ತವಾಗ್ತವೆ. ಇದರಿಂದ ರೈತರ ಆರೋಗ್ಯ ಮತ್ತು ಜನರ ಆರೋಗ್ಯ ಸುಧಾರಿಸ್ತದೆ ಹಾಗೆ ಅಂದ್ಬಿಟ್ಟು. ರೈತರ ಆರೋಗ್ಯ ಸುಧಾರಿಸ್ತದೆ ಅಂತಂತಂದರೆ ಅವರು ಅನಾರೋಗ್ಯಕ್ಕಾಗಿ ಇವತ್ತು ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ, ಇವತ್ತು ಹಳ್ಳಿಗಳಲ್ಲಿ ಯಾವ ವಿಚಿತ್ರವಾದ ಕಾಯಿಲೆಗಳನ್ನು ಬಳಲ್ತಾ ಇದ್ದಾರೆ. ಹಿಂದಿನ ದಿನಗಳಲ್ಲಿ ರೈತರು ಭಾಳ ಆರೋಗ್ಯವಾಗಿರ್ತಾಯಿದ್ರು, ಆದರೆ ಇವತ್ತು ಯಾಕೆ ರೈತರು 40-45 ವಯಸ್ಸಿಗೆಲ್ಲ ತುಂಬ ದಣದ ಹೋಗ್ತಾ ಇದ್ದಾರೆ ಅಂತಂತಂದರೆ ಅವರ ಕೃಷಿ ಪರಿಸರ ಚೆನ್ನಾಗಿಲ್ಲ, ಆಹಾರ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾವು ಸಾವಯವ ಕೃಷಿಯನ್ನು ಮಾಡೋಕ್ಕೆ ಆರಂಭ ಮಾಡಿದ್ದಾದರೆ ನಮಗೆ ಒಳ್ಳೆಯ ಆಹಾರ ಧಾನ್ಯಗಳು ಸಿಗ್ತವೆ, ಹಣ್ಣು ತರಕಾರಿಗಳು ಸಿಗ್ತವೆ, ಅವನ ಆರೋಗ್ಯ ಸುಧಾರಣೆ ಆಗ್ತದೆ. ಮತ್ತೆ ಅನಾರೋಗ್ಯಕ್ಕಾಗಿ ಅವನು ಏನು ಖರ್ಚು ಮಾಡ್ತಾ ಇದ್ದ, ಹಣ ಇರ್ಬೋದು, ಶ್ರಮ ಇರ್ಬೋದು, ಸಮಯ ಇರ್ಬೋದು, ಅದಷ್ಟು ಉಳಿತಾಯ ಆಗ್ತದೆ. ಅದನ್ನು ಅವನು ಕೃಷಿನಲ್ಲಿ ಲಾಭದಾಯಕವಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತನ್ಬಿಟ್ಟು ಹೀಗೇನೆ ಇನ್ನೂ ಹಲವಾರು ಅಂಶಗಳನ್ನ ಹೇಳ್ತಾ ಹೋಗ್ಬೋದು. ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಭೂಮಿನಲ್ಲಿ ನೀರನ್ನು ಹಿಡಿದಿಡುವಂತಹ ಶಕ್ತಿ ಜಾಸ್ತಿ ಆಗುತ್ತೆ, ಶಕ್ತಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಮಳೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಾಯಿತು ಅಂತಂದರೆ ಪ್ರವಾಹಗಳಾಗ್ತಾ ಇದ್ದಾವೆ. ಕಾರಣ ಏನು ಅಂತಂದರೆ ಭೂಮಿಗೆ ನೀರನ್ನು ಹೀರ್ಕೊಳ್ಳುವಂಥ ಶಕ್ತಿ ಇಲ್ಲ. ಭೂಮಿ ಒರಟಾಗಿದೆ ಅಥವಾ ಅದರ ಒಂದು ಮೃದುತ್ವವನ್ನು ಕಳೆದುಕೊಂಡಿದೆ ಹಾಗೆ ಅಂತಂದ್ಬಿಟ್ಟು ಅದನ್ನು ವಾಪಸ್ಸು ಮಾಡಬೇಕು, ಅದನ್ನು ಭೂಮಿಗೆ ಆ ಶಕ್ತಿಯನ್ನು ಕೊಡಬೇಕು ಅಂತಂದು ನಾವು ಸಾವಯವ ಕೃಷಿಗೆ ಹೋಗಬೇಕು. ಸಾವಯವ ಕೃಷಿಯನ್ನು ಮಾಡಿದ್ದಾದರೆ ಖಂಡಿತವಾಗಿ ಭೂಮಿಯ ಹೀರ್ಕೊಳ್ಳುವಿಕೆಯ ಪ್ರಮಾಣ ಹೆಚ್ಚಾಗುತ್ತೆ, ಪ್ರವಾಹ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು. ಇನ್ನೊಂದು ಕೃಷಿಯ ಪರಿಸರ ಮಾಲಿನ್ಯ ಮುಕ್ತವಾಗ್ತಿದೆ ಅಂತ. ಹೀಗೆ ಈ ಥರ ಪಟ್ಟಿ ಮಾಡ್ತಾ ಹೋಗ್ಬೋದು ನಾವು ಸಾವಯವ ಕೃಷಿಯಿಂದ ಏನೇನು ಲಾಭಗಳಾಗ್ತವೆ. ಈಗ ಸುಬ್ಬಣ್ಣ, ಈಗ ರಮೇಶಪ್ಪ ಅವ್ರು ಹೇಳ್ತಾವ್ರೆ ಸಾವಯವ ಕೃಷಿ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ, ಏನೆಲ್ಲ ಅನುಕೂಲ ಆಯ್ತದೆ, ಮಣ್ಣು ಯಾಕೆ ಮುಖ್ಯ, ಮತ್ತು ನೀರನ್ನು ಹಿಡಿದಿಡುವಲ್ಲಿ ನಮ್ಮ ಮಣ್ಣು ಹೇಗೆ ನೆಲ ಹೇಗೆ ಕೆಲಸ ಮಾಡಿದೆ ಅಂತ ಎಲ್ಲ ಹೇಳ್ತಾರೆ. ನೀವು ಉಪನ್ಯಾಸ ಕೇಳಕ್ಕೆ ಹೋಗಿದ್ಯಲ್ಲಪ್ಪ, ನೀನು ಪೂರ್ತಿ ಉಪನ್ಯಾಸವಾಗಿ ಕೇಳಿದೈ ಕುಂತ್ಕಂಡು. ಏನಾದರೂ ನಿನಗೂ ಏನಾದರೂ ಆ ಸಂಶಯ ಇದ್ದರೆ ಕೇಳು, ಹೇಳ್ತಾರೆ ನಮ್ಮ ರಮೇಶಪ್ಪ. ಅಲ್ಲ ಕಣಪ್ಪ, ನಾನು ಗಮನಿಸ್ತಾ ಇವನಿ ಕಮಲಕ್ಕ ಅದೇನೋ ಕೇಳ್ಬೇಕು ಅಂತ ಕೈ ಎತ್ತಾಳೆ ನಿನ್ ಕಡೆ ನೋಡ್ಕೊಂಡು. ಅಂದ್ರೆ ಈ ಸ್ಕೂಲ್ ಅಲ್ಲಿ ಹೋದಾಗ ನಿನ್ ಕೇಳ್ಬೇಕು ಅಂತ ಅವಳು, ರಮೇಶಪ್ಪನ್ ಕೇಳ್ಬೇಕು ಅಂತ ಅವಳು. ಚಂದ್ರಣ್ಣ ಏನ್ ಕೇಳಿ ನಾನು, ಅವನೇನಿದ್ರು ಬರೀ ರಾಜ್ಯೋತ್ಸವದ ಕೇಳ್ಬೇಕಷ್ಟೇ. ಅದನ್ನ ಕೇಳಯ್ಯ, ಅದೇನ್ ಕೈ ಎತ್ತದೆ ಅಲ್ವ ಫಸ್ಟ್ ಕೇಳ್ಬಿಡು. ಅದೇನ ಏನಂದ್ರೆ ಸರ್, ಈಗ ರೈತರು ಗೊಬ್ಬರನ ತಯಾರಿಸ್ಕೊಳ್ಳೋದು ಮತ್ತೆ ಅದನ್ನ ಬಳಸೋ ಕ್ರಮದಲ್ಲೇ ದೋಷ ಇದೆ ಅಂತ ನೀವು ಹೇಳದ್ರಿ ಅಂತ ನಮ್ ಸುಬ್ಬಣ್ಣ ಹೇಳ್ತಾ ಇದ್ರು. ನನ್ನ ಬರ್ದವ್ರಿ ಪುಸ್ತಕದಲ್ಲಿ. ಸರಿ ಸರಿ, ಅದಕ್ಕೆ ದೋಷ, ಅದನ್ನ ಯಾವ ತರ ತಯಾರು ಮಾಡ್ಕೋಬೇಕು ಅಂತ ಸ್ವಲ್ಪ ತಿಳಿಸ್ಕೊಡಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಇವತ್ತು ಹಳ್ಳಿಗಳಲ್ಲಿ ಏನು ಗಮನಿಸ್ತಾ ಇದ್ದೀವಿ ಅಂತಂದ್ರೆ, ರೈತರು ಗೊಬ್ಬರವನ್ನ ರಸ್ತೆ ಬದಿಗಳಲ್ಲೇ ಶೇಖರಣೆ ಮಾಡ್ತಾರೆ, ಸಗಣಿಯನ್ನ ಶೇಖರಣೆ ಮಾಡೋದ್ ಮುಖಾಂತರ ಅಲ್ಲೇ ಗೊಬ್ಬರ ತಯಾರಿಸ್ಕೊಳ್ತಾರೆ. ಇದು ತಪ್ಪು ಕ್ರಮ. ಇದು ಮಳೆ ನೀರಿನಲ್ಲಿ ಮತ್ತೆ ಸೂರ್ಯನ ಶಾಖಕ್ಕೆ ಒಳಗಾಗಿ ಅದು ತನ್ನೆಲ್ಲ ಸಾರವನ್ನು ಕಳ್ಕೊಂಡಿರ್ತದೆ. ಅದನ್ನು ಭೂಮಿಗೆ ತಗೊಂಡೋಗಿ ಹಾಕೋದ್ರಿಂದ ಯಾವ ಲಾಭನೂ ಇಲ್ಲ. ರೈತನಿಗೆ ಶ್ರಮ ಆಗ್ತದೆ ವಿನಃ ರೈತನಿಗೆ ಯಾವುದೇ ರೀತಿ ಲಾಭ ಆಗೋದಿಲ್ಲ. ಹಾಗಾಗಿ ಈ ಗೊಬ್ಬರ ತಯಾರು ಮಾಡಿಕೊಳ್ಳೋ ಕ್ರಮ ಇದೆ, ಅದನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಗೊಬ್ಬರದ ಗುಂಡಿಯನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದು ಕೂಡ ಒಂದು ವೈಜ್ಞಾನಿಕವಾದಂಥ ವಿಷಯವೇ. ರಸ್ತೆ ಬದಿನಲ್ಲಿ ತಿಪ್ಪೆ ಮಾಡ್ಕೊಳ್ಳೋದಲ್ಲ ಖಂಡಿತವಾಗಿ. ಹೇಗಿರಬೇಕು ಗುಂಡಿ ಅಂತಂದರೆ, ಗೊಬ್ಬರದ ಗುಂಡಿ ನೀರು ಹರಿದು ಹೋಗುವಂತಹ ತಗ್ಗು ಪ್ರದೇಶದಲ್ಲಿ ಇರಬಾರ್ದು. ನೀರು ಅಲ್ಲಿಗೆ ಹರಿದು ಹೋಗ್ತದೆ ಅಂತಂತಂದರೆ ಆ ನೀರಿನ ಮುಖಾಂತರ ಗೊಬ್ಬರದ ಸಾರ ಎಲ್ಲ ಆಚೆ ಹೊರಟೋಗ್ತದೆ. ಅದು ಮತ್ತೆ ನಮ್ಮೂರಿನ ಕೆರೆಗೆ ಹೋಗಿ ಸೇರ್ಬೋದು, ಬಾವಿಗಳಿಗೆ ಹೋಗಿ ಸೇರ್ಬೋದು, ಅಲ್ಲಿ ಆ ನೀರು ಮಲಿನವಾಗ್ತದೆ ಮತ್ತು ನಮಗೆ ಏನು ಗೊಬ್ಬರ ಸಾರ ಏನು ಸಿಗಬೇಕಾಗಿತ್ತು ಅದರ ಲಾಭ ಪಡ್ಕೊಳ್ಳೋಕೆ ಆಗೋದಿಲ್ಲ ಅಂತಂದು ಒಂದನೇದು. ಎರಡನೇದಾಗಿ ಗೊಬ್ಬರದ ಗುಂಡಿ ಸುತ್ತ ಸ್ವಲ್ಪ ಎತ್ತರವಾದ್ದು, ಒಂದಡಿ ಅಥವಾ ಒಂದು ಒಂದೂವರೆ ಅಡಿ ಎತ್ತರದ ಒಂದು ಬದುವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ರೆ ಸ್ವಲ್ಪ ಹೆಚ್ಚು ಮಳೆ ಆದರೂ ಕೂಡ ನೀರು ಗೊಬ್ಬರದ ಗುಂಡಿ ಒಳಗಡೆಗೆ ಪ್ರವೇಶ ಮಾಡೋದಕ್ಕೆ ಆಗಲ್ಲ. ಇದು ಎರಡನೇ ಅಂಶ. ಮೂರನೇ ಅಂಶ ಏನಪ್ಪ ಅಂತಂದರೆ, ಗೊಬ್ಬರದ ಗುಂಡಿ ನಾವೇನು ಮಾಡ್ಕೊಳ್ತೀವಿ ಅದು ಜೌಗು ಪ್ರದೇಶದಲ್ಲಿ ಇರಬಾರ್ದು ಅಂತ. ಜೌಗು ಪ್ರದೇಶ ಅಂದರೆ ಗೊತ್ತಿದೆ ನಿಮ್ಗೆ ಏನಂತಂದರೆ, ಅಲ್ಲಿ ಈಗ ನಾವೇನು ಗೊಬ್ಬರ ಶೇಖರಣೆ ಮಾಡ್ತೀವಿ ಅದರ ಸಾರ ಎಲ್ಲ ಜೌಗಿನ ಮುಖಾಂತರ ಬಸ್ದು ಹೋಗ್ಬಿಡ್ತದೆ, ಉತ್ತಮವಾದ ಗೊಬ್ಬರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಹಾಗೆ ಅಂತಂದ್ಬಿಟ್ಟು. ಇನ್ನೂ ಒಂದು ಅಂಶ ಏನಪ್ಪ ಅಂತಂದರೆ, ಗೊಬ್ಬರದ ಗುಂಡಿ ಮೇಲೆ ಕೃತಕವಾದ ನೆರಳನ್ನು ಏರ್ಪಡಿಸ್ಬೇಕು ಅಂತ. ಹಳ್ಳಿಗಳಲ್ಲಿ ಭಾಳ ಸರಳವಾಗಿ ಕೆಲಸವನ್ನು ಮಾಡ್ಕೊಳ್ಬೋದು. ಸ್ಥಳೀಯವಾಗಿ ಸಿಗುವಂಥ ಇವುಗಳನ್ನ ಬಳಸ್ಕೊಂಡು, ತೆಂಗಿನಗರಿ ಈಚಲ್ಗರಿ ಇರ್ಬೋದು, ಆ ಥರದ್ದನ್ನು ಬಳಸ್ಕೊಂಡು ಕೃತಕವಾದ ನೆರಳನ್ನು ಏರ್ಪಡಿಸ್ಕೊಂಡ್ರೆ ಉತ್ಕೃಷ್ಟವಾದ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತಂದರೆ ಸೂರ್ಯನ ಕಿರಣಗಳು ನೇರವಾಗಿ ಗೊಬ್ಬರದ ಗುಂಡಿಗೆ ಬಿದ್ದಾಗ ಸಗಣಿ ಅಥವಾ ಗಂಜಲದಲ್ಲಿ ಇರುವಂತಹ ಸಾರಜನಕ ಏನಿದೆ ಅದು ಆವಿಯಾಗಿ ಹೋಗ್ತದೆ. ಅದನ್ನು ತಡೆಗಟ್ಟಬೇಕು ಅನ್ನೋದಾದರೆ ನಾವು ಗೊಬ್ಬರದ ಗುಂಡಿ ಮೇಲೆ ಈ ಕೃತಕವಾದ ನೆರಳನ್ನು ಏರ್ಪಡಿಸಬೇಕು ಹಾಗೆ ಅಂತ. ಅನಂತರ ಗೊಬ್ಬರದ ಗುಂಡಿ ಪಕ್ಕ ಯಾವುದೇ ದೊಡ್ಡ ಮರಗಳು ಗಿಡಗಳು ಇರಬಾರ್ದು. ಯಾಕೆ ಅಂತಂತಂದರೆ ಅದು ಅದ್ರ ಬೇರುಗಳನ್ನ ಗೊಬ್ಬರದ ಗುಂಡಿ ಕಡೆಗೆ ತಿರುಗಿಸುತ್ತೆ, ಅದ್ರ ಎಲ್ಲ ಸಾರವನ್ನು ಅದು ಎಳ್ಕೊಂಡ್ಬಿಡುತ್ತದೆ. ಓ, ನಮ್ ಚಂದ್ರಣ್ಣ ಮಾಡ್ತಾನಲ್ಲ ಹಂಗೆ, ಏನಪ್ಪ ಬೇರುಗಳನ್ನು ತಿರುಗಿಸೋದು ಏನಪ್ಪ ಅಂತೀಯ ಈ ಇಷ್ಟೊತ್ತ ಅವ್ರು ಹೇಳ್ತಾ ಇದ್ನ ಕೇಳಿಸ್ಕೊತಾ ಇಲ್ಲ ಹಂಗಾರು? ಅಲ್ಲಪ್ಪ, ನಾನು ನಿಗಾ ಇಟ್ಕೊಂಡು ಕೇಳಿಸ್ಕೊತಾಯ್ಮಿ ಆಯ್ತಾ, ನಮ್ ಚಂದ್ರಣ್ಣ ತಿರುಗಿಸ್ದಂಗೆ ಅಂತಂದ್ರೆ ಏನಾದ್ರೆ ಅರ್ಥ? ಗಾಡಿ ತಿರುಗಿಸ್ತೀಯಲ್ಲಪ್ಪ ನೀನು, ಹಂಗ ಹೇಳು ಈ ಸ್ಕೂಟ್ರ ಪಟ್ಟದ ಕಡೆಗೆ ಶನಿವಾರ ಬಂತು ಅಂದ್ರೆ ಈ ದಿಕ್ಕಗೆ ತಿರುಗುತ್ತಲ್ಲ ಹಂಗೆ ಅಂದ್ರೆ ನಿಮ್ ಮುಂದೆ ನಾನು ಅಡ್ಡಾಡ್ಕೊಂಡಿರ್ಬೇಕು, ಅವಾಗ ನಿಮ್ಗೆ ಸಂತೋಷ ಸಂತೋಷ ಖುಷಿ. ಹ್ಮ್, ತಕೊಳಪ್ಪ, ಈಗ ನೀನು ಜೊತೆಲಿದ್ರೆ ಅದೇ ಒಂದ್ ವೈಭೋಗ. ನಮ್ ಖುಷಿ ನಿಮ್ ಖುಷಿ ಇರ್ಲಿ, ಕೃಷಿ ಬಗ್ಗೆ ಹೇಳ್ತಾವ್ರೆ ನಮ್ ರಮೇಶಪ್ಪ. ಹೇಳಿ ರಮೇಶಪ್ಪ, ನಿಮ್ ಗೊಬ್ಬರದ ಗುಂಡಿಗೆ ಸಾಮಾನ್ಯವಾಗಿ ರೈತರು ಸಗಣಿ ಮಾತ್ರನೇ ಹಾಕ್ತಾರೆ, ಗಂಜಲ ವ್ಯರ್ಥವಾಗಿ ಹೋಗುತ್ತೆ. ಗಂಜಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಚರಂಡಿಗೆ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಗಂಜಲ ತುಂಬ ಉಪಯುಕ್ತವಾದಂಥ ಪದಾರ್ಥ, ಅದನ್ನು ವ್ಯರ್ಥ ಮಾಡಿಕೊಡೋದು. ಗೊಬ್ಬರದ ಗುಂಡಿಗೆ ಬರೀ ಸಗಣಿ ಮಾತ್ರನೇ ಹಾಕ್ತೆ, ಕೃಷಿ ತ್ಯಾಜ್ಯ ಇರ್ಬೋದು, ತರಗಿಲ ಇರ್ಬೋದು, ಆಮೇಲೆ ಹೂ ಆಗೋದಕ್ಕಿಂತ ಮುಂಚೆ ಕಿತ್ತು ಹಾಕಬೇಕು ಕಳೆ ಗಿಡಗಳನ್ನ ಹಾಕೋದಾದರೆ. ಹೂ ಆದಮೇಲೆ ಹಾಕಿದ್ದಾದರೆ ನಾವೇ ಕೃಷಿ ಭೂಮಿನಲ್ಲಿ ಕಳೆದ ಬೀಜ ಪ್ರಸಾರ ಮಾಡಿದಂಗೆ ಆಗ್ತದೆ. ಅದು ಹೂವಾಗಕ್ಕೆ ಮುಂಚೆನೇ ಕಿತ್ತು ಗೊಬ್ಬರದ ಗುಂಡಿಗೆ ಹಾಕಬೇಕು. ಕೆರೆಗೂಡನ್ನು ಬಳಸ್ಬೋದು. ಹೀಗೆ ಇವೆಲ್ಲವನ್ನು ಪದರ ಪದರವಾಗಿ ಹಾಕ್ಕೊಳ್ತಾ ಬಂದರೆ ಉತ್ಕೃಷ್ಟವಾದ ಗೊಬ್ಬರವನ್ನು ರೈತ ತಾನೇ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅನಂತರ ಗೊಬ್ಬರದ ಗುಂಡಿನಲ್ಲಿ ಕನಿಷ್ಠ ತೇವಾಂಶವನ್ನು ಕಾಪಾಡಿಕೊಳ್ಳೋದು ಅವಶ್ಯಕ. ಅದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಗಂಜಲ ಏನಿದೆ ಆ ಗಂಜಲನೇ ಬಳಸಿಕೊಂಡು ಗೊಬ್ಬರದ ಗುಂಡಿನಲ್ಲಿ ಕನಿಷ್ಠ ತೇವಾಂಶವನ್ನು ಕಾಪಾಡಿಕೊಂಡ್ರೆ ಗುಣಮಟ್ಟದ ಗೊಬ್ಬರವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಗೊಬ್ಬರ ತಯಾರಿಸ್ಕೊಳ್ಳೋ ಬಗ್ಗೆ ಆಯಿತು. ರೈತರು ಇನ್ನೂ ಒಂದು ತಪ್ಪು ಮಾಡ್ತಾರೆ, ಏನಂತಂತಂದರೆ ಕೃಷಿ ಭೂಮಿಗೆ ತೆಗೆದುಕೊಂಡೋಗಿ ಗೊಬ್ಬರನ ಮುಂಚೆನೇ ಶೇಖರಣೆ ಮಾಡಿಬಿಡ್ತಾರೆ. ಅದು ತಪ್ಪು ವಿಧಾನ. ಅಲ್ಲಿ ಮತ್ತೆ ಬಿಸಿಲಿಗೆ ಒಣಗಿ ಗೊಬ್ಬರ ತನ್ನ ಎಲ್ಲ ಸಾರವನ್ನು ಕಳೆದುಕೊಂಡ್ಬಿಡ್ತದೆ. ಹಾಗಾಗಿ ಕೃಷಿ ಭೂಮಿಗೆ ಸಾಗಿಸಿದ ಮೇಲೆ ಅದನ್ನು ಹರಡಿ ಅದನ್ನು ಉಳುಮೆ ಮಾಡಿ ಕೃಷಿ ಭೂಮಿಗೆ ಸೇರಿಸ್ಬಿಡ್ಬೇಕು. ಆಗ ಮಾತ್ರವೇ ಗೊಬ್ಬರದ ಪೂರ್ಣ ಫಲವನ್ನು ಭೂಮಿ ಮತ್ತು ರೈತ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಭೂಮಿಗೆ ತಕ್ಷಣವೇ ಸೇರಿಸ್ಬೇಕು ಅಂತಂತಂದರೆ, ಗೊಬ್ಬರನ ನೀವು ಭೂಮಿನಲ್ಲಿ ಶೇಖರಣೆ ಮಾಡಿಟ್ಟರೆ ಸಾಮಾನ್ಯವಾಗಿ ಬಿಸಿಲು ಜೋರಾಗಿರುತ್ತೆ. ಆ ಸಂದರ್ಭದಲ್ಲಿ ಗೊಬ್ಬರದಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳಿರ್ಬೋದು, ಅದರಲ್ಲಿರುವಂಥ ಸಾರಜನಕದ ಅಂಶ ಇರ್ಬೋದು, ಅವೆಲ್ಲ ಬಿಸಿಲಿಗೆ ಆವಿಯಾಗಿ ಹೋಗ್ತವೆ, ಸೂಕ್ಷ್ಮಾಣುಜೀವಿಗಳು ಸತ್ತು ಹೋಗ್ತವೆ. ಇದರಿಂದ ಗೊಬ್ಬರದ ಗುಣಮಟ್ಟ ಕಡಿಮೆ ಆಗುತ್ತೆ. ವ್ಯರ್ಥ ಆಗುತ್ತೆ ಅಂತ. ಹಾಗಾಗಿ ಎರಡು ಅಂಶಗಳು ಬಹಳ ಮುಖ್ಯ. ಒಂದು, ಗೊಬ್ಬರ ತಯಾರು ಮಾಡ್ಕೊಳ್ಳೋದು ಮುಖ್ಯ. ಎರಡದು, ಅದನ್ನು ಭೂಮಿಗೆ ಸೇರಿಸೋ ಬಗ್ಗೆ ಕೂಡ ಬಹಳ ಮುಖ್ಯ ಆಗುತ್ತೆ. ರಮೇಶಪ್ಪ, ಈ ಪ್ರಶ್ನೆ ಕೇಳ್ತಾವನಲ್ಲ, ಕೊನೆಯದಾಗ ಬಂದು ನೋಡಿ ಈ ಸೀಟು, ಇದು ರಾಜಣ್ಣ ಸೀಟ್. ರಾಜಣ್ಣ ಹಂಗಲ್ಲ ಅಪ್ಪ, ರಾಜಣ್ಣ ಬಾರಿ ಬುದ್ಧಿವಂತ ರೈತ. ಆಮೇಲೆ ನಮ್ಮ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ರಾಜಣ್ಣ ಇರಬೇಕು. ಎಲ್ಲಿ ಸಾಕಷ್ಟು ತಿಳುವಳಿಕೆ ಐತೆ. ಮತ್ತು ಈ ಮೊಬೈಲು, ಆ್ಯಪು, ಕಂಪ್ಯೂಟ್ರು, ಅದು ಇದು ಇದೆಲ್ಲ ಏನೇ ವಿಷಯ ಹೇಳಿ ನೀವು ಟಣ್ಣ ಅನ್ಕೊಂಡು ಹೇಳ್ಬಿಡ್ತಾನ ರಾಜಣ್ಣ. ರಾಜಣ್ಣ ಒಬ್ಬಂಗೆ ಗೊತ್ತಾಗೋದು ಅಂದರೆ ಹತ್ತು ಜನಕ್ಕೆ ಗೊತ್ತಾಗೋದು ಒಂದೇ ತಲೆಬಲ್ತಾವ. ಹ್ಞೂ ರಾಜಣ್ಣ, ಅದೇನಪ್ಪ ಕೇಳ್ಬಿಡು ನಿನ್ನ ಪ್ರಶ್ನೆಯ. ಅಯ್ಯೋ ತಲೆಬಲ್ತಾವ ಸುಬ್ಬಣ್ಣ. ಇರ್ಲಿಕ್ಕಪ್ಪ ನೀನು ಹೇಳು. ಅದೇ ಬೇಗ ಪ್ರಶ್ನೆ ಕೇಳ್ಬಿಡು, ಟೈಮ್ ಆಯ್ತಾ ಅದೇ ಅವ್ರಿಗೂ. ಅಲ್ಲ ಕಯ್ಯ, ಅದ್ಯಾಕ್ ಬ್ಯಾನ್ ಆಡ್ದಿ, ಅದೇನು ಕೇಳಕ್ಕ, ಅದೇನು ಓಸಿ ಬೇಗ ಕೇಳು. ಅದು ನೀನ್ ಸಮಸ್ಯೆನೆ ಅವನ್ ಕೇಳಿ ಸುಮ್ಕಿರು. ಈಗ ಅವರು ಸಾವಯವ ಗೊಬ್ಬರದ ಹೊಂಡ ಮಾಡ್ಕೊಂಡ್ವಲ್ಲ, ಅವಾಗ ಅಲ್ಲಿಗೆ ಗಂಜಲ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ರು. ಅದು ಗಂಜಲನ ಅಲ್ಲಿಗೆ ಯಾಕೆ ಸೇರಿಸ್ಬೇಕು, ಅದು ಏನು ಗಂಜಲದ ಏನ್ ಅಷ್ಟಿದ್ದದು, ಏನ್ ಪ್ರಾಮುಖ್ಯತೆ ಅದ್ರದ್ದು ಅಂತ ಕೇಳು ಹೇಳಿ ರಮೇಶಪ್ಪನವ್ರೆ. ಇವತ್ತು ಜಾನುವಾರುಗಳ ಗಂಜಲವನ್ನು ಸದ್ಬಳಕೆ ಮಾಡ್ಕೊಳ್ತಾ ಇರುವಂಥ ರೈತರು ತೀರಾ ಕಡಿಮೆ. ವ್ಯರ್ಥವಾಗಿ ಅದು ಚರಂಡಿಗೆ ಹೋಗ್ತಾ ಇದೆ, ಪೋಲಾಗ್ತಾ ಇದೆ. ಅದು ನಿಜವಾಗಿ ರಾಷ್ಟ್ರಕ್ಕಾಗೋ ನಷ್ಟ. ನಾವು ಗಂಜಲವನ್ನು ಬೇಕಾದರೆ ದ್ರವರೂಪದ ಸಾರಜನಕ ಅಂತ ಕರಿಬೋದು. ಗಂಜಲನ್ನು ನಾವು ಗೊಬ್ಬರವಾಗಿ ಕೂಡ ಬಳಸೋಕ್ಕೆ ಸಾಧ್ಯ ಇದೆ, ಮತ್ತು ಕೀಟ ನಿವಾರಕವಾಗಿ ಕೂಡ ಬಳಸೋಕ್ಕೆ ಸಾಧ್ಯ ಇದೆ. ನೀವು ಗಂಜಲನ, ಅದು ದೇಸಿ ತಳಿ ಹಸುವಿನ ಗಂಜಲನ, 1:10 ಅಂದರೆ 1 ಲೀಟ್ರ್ ಗಂಜಲಕ್ಕೆ 10 ಲೀಟ್ರ್ ನೀರನ್ನು ಬೆರೆಸ್ಕೊಂಡು ಬೆಳೆಗಳ ಮೇಲೆ ಸಿಂಪಡಿಸೋದ್ರಿಂದ 75% ಕೀಟಬಾಧೆಯನ್ನು ನಿವಾರಣೆ ಮಾಡಬಹುದು ಅನ್ನೋ ಮಾತನ್ನು ಸಾವಯವ ಕೃಷಿಕ ನಾರಾಯಣ್ ರೆಡ್ಡಿಯವರೇ ಹೇಳ್ತಾರೆ. ಅವರು ತುಂಬ ಕೃಷಿನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಹಾಗಾಗಿ ನಾವು ಆಗಾಗ ಈ ಕೆಲಸ ಮಾಡೋದ್ರಿಂದ ಸಸ್ಯಗಳಿಗೆ ಬರುವಂಥ ಕೀಟಬಾಧೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಹಾಗೆ ಸಿಂಪಡಣೆ ಮಾಡೋದ್ರಿಂದ ನೀವು ನೇರವಾಗಿ ದ್ರವರೂಪದ ಸಾರಜನಕವನ್ನು ಗಿಡಗಳಿಗೆ ನೀಡಿದಂಗೆ ಆಗ್ತದೆ. ಅದು ಕೂಡ ಲಾಭನೇ. ಈಗ ಇವತ್ತೇನು ನ್ಯಾನೋ ಯೂರಿಯಾ ಅಂತ ಬರ್ತಾ ಇದೆ, ಅದನ್ನು ನಾವು ಇಲ್ಲಿ ಗಂಜಲ ಬಳಸಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೀರನ್ನು ಬೆರೆಸ್ಕೊಂಡು 1:10 ಪ್ರಮಾಣದಲ್ಲಿ ಅದನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಖಂಡಿತವಾಗಿ ನಾವು ಸಾರಜನಕವನ್ನು ಗಿಡಗಳಿಗೆ ಒದಗಿಸ್ಕೊಟ್ಟಂಗೆ ಆಗ್ತದೆ. ನಾನು ಕೂಡ ಈ ಪ್ರಯೋಗವನ್ನು ಮಾಡಿದ್ದೀನಿ, ನನಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಅಲ್ಕ ಸುಬ್ಬಣ್ಣ, ಈ ಗಂಜಲನ 500 ರೊಟ್ಟಿ ಅವರು ಅದೇನೋ ಶುದ್ಧ ಮಾಡಕ್ಕೆ ಅಂತ ತಕೊಂಡೋಗೋರು, ಅದಷ್ಟೇ ಕೂತಿದ್ದು ನಂಗೆ. ಔಷಧಿನೂ ಮಾಡ್ತಾರಲ್ಲಣ್ಣ ಅದರಲ್ಲಿ ನೋಡು. ಅದೇನೆ ನಾವು 500 ಕೇಳಿದ್ರು ಅಂತ ವಸಿ ಕೊಟ್ಬಿಡೋದು. ನಮ್ ಕಮಲಾಕನ್ ಇದು ತಲಗೂದ್ಲು ಪಳ ಪಳ ಪಳ ಅಂತ ಹೊಳಿತಿಲ್ವ, ಅದೇನ್ ಹಾಕಿದಳು ಹೇಳು. ಸುಮ್ನೆ ಇಲ್ದಿರೋದೆಲ್ಲ ಹೇಳ್ಬೇಡ ನೀನು. ಅಲ್ಲಿ ಅದ್ಯಾಕೆ ಅಲ್ಲ, ಅವನು ಪಳ ಪಳ ಅಂತಾರದಕ್ಕೆ ಏನ್ ಹಾಕ್ತಿದೀನಿ. ರೇಸ್ಮೆ ರೇಸ್ಮೆ ಒಳದಂಗ್ ಗಂಜಿನ ಹಾಕಕ್ಕಿಲ್ಲ, ಅದ್ಯಂತ ದಾಸ ಒಳದಿಯಲ್ಲ, ಅದ್ಯಂತ ಟೀ ಸೊಪ್ಪದ್ದು ಗಷ್ಟ ಬರ್ತದಲ್ಲಪ್ಪ ಹೋಸಿರೋದು, ಅದನ್ನೆಲ್ಲ ಹಾಕತ್ತಾಳೆ. ಅದನ್ನು ಹಾಕ್ತಾಳೆ. ಈ ಗಂಜಲದಲ್ಲಿ ಶಾಂಪು ತರದ್ ಮಾಡ್ತಾರ ಕಣಪ್ಪ. ಏನಿಲ್ಲ ಬಿಡು, ಗಂಜಲ ಶಾಂಪು ಎಲ್ಲ ನೀನ್ ಹಾಕೋ, ನಾನು ಅವೆಲ್ಲ ಹಾಕ್ತಾ ಇಲ್ಲ. ಅದೇ ನಗಸಾಟಿ ಆಡ್ತಿದ್ದಾಯ, ಅದು ದೀಟ ಹಾಕಣ. ಈಗ ಆಯ್ತು, ನೀನೇನಾರ ನೀನು ಚಂದಾಗಿರ್ಬೇಕು, ಚಂದಾಗ ಕಾಣ್ಬೇಕು. ಈಗ ನನಗ ಹೊಸಿ ಕೆಲಸ ಕೆಲಸ ಅದೇ ಹೊಸಿ ಕೂತ್ಕೊ ಹೇಳ್ತೀನಿ. ಕೂತ್ಕೊಳಕ್ ಆಗೋದಿಲ್ಲ ಕಣ್ರಿ, ನಿಂತಿರು ಹೊಸಿ ಹೇಳ್ತೀನಿ. ಈಗ ರಮೇಶಪ್ಪ ಯಾಕೆ ಬಂದ್ಯಾರೆ ಅಂತೀಯ? ಈಗ ಏನಾಗದೆ ಅಂದ್ರೆ ಕೃಷಿನಲ್ಲಿ ಎಲ್ಲಾ ಕ್ಷೇತ್ರದವರು ಬರ್ತವ್ರೆ. ಈಗ ಹೊಸಿ ನೀನ್ ತಡಂಗ್ ಮಾಡು ಮಾತಾ, ನಾನು ಹೊಸಿ ಒಂಚೂರು ಕೆಲಸ ಬಂತು ಇಂಪಾರ್ಟೆಂಟ್. ಇಲ್ಲ ಕಣ ಹೋಗು ನೀನು. ಯಾವಾಗ ನೀನು ಅವಳು ತಲೆಗೆ ಗಂಜಲ ಹಾಕತ್ತಾಳ ಅಂತ ಹೇಳ್ದಿಯೋ, ನಿಂಗೆ ಇವತ್ತು ಅವಳು ಏನು ಕೊಡಕ್ಕಿಲ್ಲ, ಹೋಗು. ಅದೇನ್ ಇಸ್ಕೋಬೇಕು ನನಗ್ ಗೊತ್ತು ಕಣ, ಬಂದಿರು. ಅದೇನ ಫೋನ್ ಏನ ನೋಡು ರಾಜಣ್ಣ, ರಮೇಶಪ್ಪನ ಯಾಕೆ ಕರ್ಕೊಂಡ್ ಬಂದೆ ಅಂದ್ರೆ ಅವರೇ ಹೇಳಿದ್ರು ಈ ಹೊಸಿ ಪ್ರಯೋಗನು ಮಾಡವ್ರೆ. ಆಮೇಲೆ ನಾನು ಹೇಳ್ತಿದ್ನಲ್ಲ, ಮೊದಲು ಬರೀ ಕೃಷಿಯನ್ನೇ ಮಾಡುವಂತ ಜನ ಇದ್ರು, ಈಗ ಬೇರೆ ಬೇರೆಯವ್ರನ್ನು ಸೆಳಿತಾ ಇದೆ. ಈಗ ಇವರು ಅರ್ಥಶಾಸ್ತ್ರದಲ್ಲಿ ಉಪನ್ಯಾಸಕರಾಗಿದ್ದವರು, ಆ ವೃತ್ತಿಯಲ್ಲಿ ಬರೀ ಆ ಪಾಠ ಹೇಳಿದವರು. ಅರ್ಥಶಾಸ್ತ್ರ ಅಂದ್ರೆ ಏನು, ಹೆಂಗೆ ಏನು ಅಂತ, ಕೃಷಿನಲ್ಲೂ ಏನೆಲ್ಲ ಸಾಧ್ಯತೆಗಳಿವೆ, ಅಲ್ಲಿ ಹೆಂಗೆ ಅರ್ಥಶಾಸ್ತ್ರವನ್ನ ನಾವು ಅಳವಡಿಸ್ಬೇಕು, ಎಲ್ಲಿ ಜಾಸ್ತಿ ಖರ್ಚಾಯ್ತದೆ, ಎಲ್ಲಿ ಉಳಿತಾಯ ಮಾಡಬೇಕು, ಈ ವಿಚಾರಗಳ ಬಗ್ಗೆ, ಮತ್ತೆ ಹೆಂಗೆಂಗ್ ಖರ್ಚಾಯ್ತದೆ, ಆಮೇಲೆ ಪೋಷಕಾಂಶಗಳ ಉಳಿತಾಯ, ಆರೋಗ್ಯದ ಉಳಿತಾಯ, ಇದೆಲ್ಲವೂ ಆಗ್ಬೇಕು ಅಂತ ಉಪನ್ಯಾಸ ಮಾಡ್ತಾ ಇದ್ರು. ಈಗ ಅವರೇನೋ ಪ್ರಯೋಗ ಮಾಡೋರಂತಲ್ಲ, ಅದು ಯಶಸ್ವಿನೂ ಆಗದೆ. ಹೊಳೆ ನರಸೀಪುರದಲ್ಲಿ ಕೃಷಿ ಅರಣ್ಯ ಮಾಡೋರೆ, ಕೃಷಿ ಹೊಂಡ ಮಾಡೋರೆ, ಅಲ್ವಸಿ ಮೀನ್ ಮರಿಗಳನ್ನೆಲ್ಲ ಬಿಟ್ಟು ವಸಿ ಅನುಭವ ಎಲ್ಲ ಪಡೆದವ್ರೆ. ಅಂದ್ರೆ ಎರಡೂ ಕಡೆ ಗೊತ್ತಿರೋ ಅಂತ ಒಬ್ಬ ವ್ಯಕ್ತಿ, ಹಂಗಾಗಿ ಒಂದು ಪುಸ್ತಕ ಬರೆದವ್ರೆ, ಉಪನ್ಯಾಸಕ್ಕೆಲ್ಲ ಕರಿತಾವ್ರೆ. ಅದೇನೋ ಓದರ ಎಂದೆಲ್ಲ, ಅದು ಓದ್ಕೊಂಡಿರೋದ್ರಿಂದ ಏನ್ ಮಾಡಿದ್ರೆ ಎಷ್ಟ್ ಲಾಭ ಬರ್ತದೆ, ಏನಾಯ್ತದೆ ಅಂತ. ವಿದ್ಯಾವಂತ ಕೃಷಿಕ, ಅದು ಕರೆಕ್ಟ್ ನೋಡಪ್ಪ. ಕಮಲಕ್ಕ ಗಂಟೆ ಹೊಡೆದಂಗ್ ಕರೆಕ್ಟ್ ಆಗಿ ಹೇಳಬಳೆ. ಕಮಲಕ್ಕ ಹೊಸಿ ಗಂಟೆ ಹೊಡೆದಂಗ ಆಯ್ತು, ರಮೇಶಪ್ಪ ಅವ್ರನ್ನ ಮುಂದಿನ ಊರ್ ತನಕ ನಾನು ಕರ್ಕೊಂಡೋಗಿ ಬಿಡ್ಬೇಕು, ಅದೇನೋ ವ್ಯವಸ್ಥೆ ಮಾಡು. ಆಮೇಲೆ ಈಗ ಅವನೇನೋ ಹೇಳ್ತಿದ್ದ ರಾಜ್ಯೋತ್ಸವಕ್ಕೆ ನಾನು ಒಂದ್ ತಿಂಗಳು ಇರಕ್ಕಿಲ್ಲ ಅಂತ, ಅದೆಲ್ಲ ಆಗಕ್ಕಿಲ್ಲ. ಈಗ ಮಳೆ ಎಲ್ಲ ಹೊಸಿ ಕಡಿಮೆ ಆಗದೆ, ಸಂಕ್ರಾಂತಿಗೆ ಮುಂಚೆ ಮುಂದಿನ ವರ್ಷಕ್ಕೆ ಏನೆಲ್ಲ ಕೃಷಿ ಯೋಜನೆಗಳು ಆಗ್ಬೇಕು ಏನು ಎತ್ತ ಅಂತ ನಾವು ರಮೇಶಪ್ಪನ್ನ ಇಟ್ಕೊಂಡು ಒಂದು ಮಾದರಿ ಮಾಡ್ಕೊಳವ. ಆ ಮಾದರಿ ಏನಾದ್ರು ಯಶಸ್ವಿ ಆಗ್ಬಿಟ್ರೆ ಆಮೇಲೆ ನೋಡಪ್ಪ ಬಂದ ಮುಗಿತೇನಪ್ಪ ನಿಂದು. ಮಾದರಿ ಏನಾದ್ರು ಯಶಸ್ವಿ ಆಗ್ಬಿಟ್ರೆ ಈ ಚಂದ್ರಪ್ಪನ ಹೆಸರನ್ನ ಒಂದು ಬೋರ್ಡಲ್ಲಿ ಬರ್ಸ್ಬಿಡಮ್ಮ, ಮಾದರಿ ಕೃಷಿಕ. ಎಲ್ಲಿ ಬರಸ್ದಯ್ಯಪ್ಪ, ಮೇಟಿ ಮಾಡ್ಬಿಡೋ ಎಲ್ಲಿ ನೆಟ್ಟೈ ಹೆಸರ ಬರಸ್ಬಿಟ್ಟು ಎಲ್ಲಿ ನೆಟ್ಟೈ ಮೇಟಿ ಕಮ್ ಮಾದರಿ ಕೃಷಿಕ. ಮೇಟಿ ನೀನು ಕಪ್ಪ, ನಿನಗ್ ಸಾಟಿ ಯಾರಿದ್ದಾರು, ನೀನೇ ಮೇಟಿ. ನೋಡವ ಅಲ್ಲ, ಗಂಟೆ ಹೊಡೆದಂಗೆ ಟೀ ಕುಡಿಯೋ ಟೈಮಿಗೆ ಬಂದ್ಬಿಟ್ಟ ತಂದ್ಬಿಡು ಹೋಲಿ ಹತ್ಲಾಗಿ ರಮೇಶಪ್ಪನ್ನು ಇರೋ ಸುಬ್ಬಣ್ಣ. ಅದೇನ ಗಂಜಲ ಹಾಕ್ಬಿಟ್ಟು ಕಷಾಯ ಮಾಡಿದಾಳ ಅಂತ ತಕೋಬತ್ತಳು ರಾಜಣ್ಣ. ಇಲ್ಲ ನಿಂಗೆ ಅಂತ ಮಾಡಿದ್ರದಂತ ಅವಳು ಸೀಟು ಭದ್ರವಾಗಿ ಕುಂತಿದಯಿ, ಫಸ್ಟ್ ನೀ ಕುಡಿ ಆಮೇಲೆ ಕುಡಿಯಮ್ಮ. ಈಗ ಇನ್ನೊಂದ್ಸಲ ನೀವು ಬರ್ಬೇಕು. ಎಲ್ಲಿಗೆ? ನಮ್ಮೂರ್ಗೆ ಕಣಪ್ಪ. ಕರ್ಕೊಂಡು ಹೋಗಪ್ಪ. ಹಂಗಲ್ಲ, ಅಲ್ಲ ಕಣಪ್ಪ, ಪುನಃ ನಮ್ಮೂರಿಗೆ ಬನ್ನಿ ಅಂದ್ರೆ ಕರ್ಕೊಂಡು ಹೋಗಪ್ಪ ಅಂದ್ರೆ ನಾನೆಲ್ಲಿ ಕರ್ಕೊಂಡೋಗಿ ಇದೆ ತಾನ ನಮ್ಮೂರು. ಆಯ್ತು ಆಯ್ತು, ನೀನು ಜನ ಕರ್ಕೊಂಬ. ಆಯ್ತು, ಈಗ ನೋಡಪ್ಪ ಮಾಡವ, ನಾಮೀಗ ಬರೀ ನಾಲ್ಕೇ ಜನ ಕೇಳಿಮಿ ಆಯ್ತಾ. ಈಗ ರಮೇಶಪ್ಪನ್ನ ಇನ್ನೊಂದ್ ಕಿತ ಕರೆಸ್ಬಿಟ್ಟು ಊರ್ಗ ಒಂದ್ ಪೆಂಡಾಲ ಹಾಕ್ಸಿ ಮೈಕ್ ಸಟ್ ಹಾಕ್ಸ್ಬಿಡಮ್ಮ, ಎಲ್ರು ಕೇಳಲಿ. ರಾಜ್ಯೋತ್ಸವಕ್ಕೆ ದಿನ ಒಂದೊಂದ್ ಸಮಾರಂಭ ಅಲ್ವೇನಣ್ಣ, ಏನ್ ಉಪಾಯ ಹಂಗೆ ಮಾಡಮು. ಈಗ ಏನ್ ಸುಬ್ಬಣ್ಣ ಚಳಿ, ಊರ್ ಬಿಟ್ಟು ಹೋಗದಂಗೂ ಆಯ್ತು. ಕನ್ನಡದಲ್ಲಿ ಭಾಷಣ ಕೇಳಕ್ಕೂ ನಮ್ ಜನ ಎಲ್ಲ ಕಾಯ್ತವ್ರೆ, ವಿಷಯ ತಿಳ್ಕೊಂಡಂಗಾಯ್ತು. ಆಯ್ತು ಸರಿ, ನೀನು ಇರ್ತಿದ್ದೀ, ರಾಜಣ್ಣು ಇರ್ತಾನೆ ಪಕ್ಕದಲ್ಲಿ, ನಮ್ ರಮೇಶಪ್ಪನ್ ಎಡ ಬಲ ಅಂದಂಗ ರಮೇಶಪ್ಪನ್ ಮಾತಾಡಕ್ ಬಿಡಿ. ನೀವೇ ಮೈಕ ಕಿತ್ಕೊಂಡು ಸುಮ್ಮನೆ ಒದ್ರ ಬಿಟ್ಟರಿ, ಮೈಕ್ ಕಿತ್ಕೊಳಕ್ಕೆ ಅದೆಲ್ಲ ಹೋಗಿ ಬಂದು ನನಗೆ ಬತ್ತದಲ್ಲ ಬಾಣ. ಈಗ ನೀನು ಮೈಕ್ ಹಾಕ್ಸು, ಸ್ಪೀಕರ್ ಕಟ್ಸು. ಆಯ್ತು ಸ್ಪೀಕರ್ ಆಗ್ಲಿ, ಆಮೇಲೆ ವಿಷಯ ಮಾತಾಡ ಆಗ್ಲಿ. ಚಳಿ ಜಾಸ್ತಿ ಆಗದ ಹೊಸಿ ನೊಚ್ಚಗ ಇರದ, ಏನಾರು ತಕೊಂಬೋಗು ಹೋಗಿ. ಅಯ್ಯೋ ಟೀಗಿ ಬೇಡಕವ್ವ, ಏನಾದ್ರೂ ಅಂಗಿಯೇ ಕಳ್ಗಿಳೆಪುರಿ ಹೊಸಿ ಉರ್ಕಂದು ಬಾ. ನಿಂಗೆ ಕಳ್ಳೆಪುರಿ ಇಷ್ಟ ಅಂತ ಗೊತ್ತು, ಒಗ್ಗರಣೆ ಹಾಕಿಟ್ಟಿದೀನಿ ಜೊತೆಗೆ ಟೀನ್ ತಿನ್ ಕುಂತಿರ್ಲು ಗಂಜಲುವೆ ಕುಡ್ಸೋದು. ಆಯ್ತು ಕವ್ವ, ಇಷ್ಟ ದಿನ ನೀನು ಪುರಿಯ ಉರ್ಕೊಟ್ಟಿದೈ, ನಾನ್ ಪ್ಯಾಟ್ ದಿಕ್ಕ ಹೋದಾಗ ಅಥವಾ ಸಂತ ಹೋದಾಗ ಒಂದ್ ಮೂಟೆ ಪುರಿಯ ನಿಮ್ ಮನೆ ಪಡ್ಸಾಲೆ ಬಂದ್ ಹಾಕ್ಬಿಡ್ತೀನಿ. ಎರಡು ದಿನ ಗಂಜಲ ಕುಡ್ಸು, ಊರ್ ಬಿಟ್ಟ ಹೋಗಕ್ಕಿಲ್ಲ. ಇಲ್ಲ ಇರ್ತಾನೆ ಏನಾದ್ರು ದೇಹ ಎಲ್ಲ ಶುದ್ಧ ಆಯ್ತದೆ ಬಿಡು. ನನ್ನ ಪರ್ಮನೆಂಟ್ ಆಗಿ ಇಲ್ಲೇ ಉಳಿಸ್ಕೊಳಕ್ ನೋಡ್ತಾ ಇದೀರಿ ನೀವು. ಪರ್ಮನೆಂಟ್ ಆಗಿರ್ಬೇಕು ಅಂತಾನೆ ಇಷ್ಟೊತ್ತು ಅವ್ರು ಹೇಳಿದ್ದು. ಆಯ್ತು ಬಿಡು, ಅವ್ರು ಊರ್ ಬಿಟ್ಟು ಹೋದವರು ಪುನಃ ವಾಪಸ್ ಬಂದಿಲ್ವಾ? ಆಯ್ತು ಆಯ್ತು, ಈಗ ನಾನು ಹೊಸಿ ರೆಡಿ ಆಗ್ಬೇಕು. ಈ ರಾಜ್ಯೋತ್ಸವ ಬಂದ್ಬಿಡ್ತಲ್ಲಪ್ಪ, ಹೊಸಿ ಬಟ್ಟೆ ಗಿಟ್ಟಿ ಇಸ್ತ್ರಿ ಮಾಡ್ಕೊಂಡು ಇಟ್ಕತೀನಿ. ಈಗ ಸರಿ, ಕಳ್ಳೆಪುರಿ ತತ್ತಿ ನಾನು ಚುರ್ ಕುಂತ್ಕ ತಕೊಂಬವ ಬೇಗ. ನೀನ್ ಅವ್ನ್ ಮಾತೆಲ್ಲ ಏನ್ ಕೇಳ್ದೆ ತಕೊಂಬವ ಜಲ್ದಿ ಪಾಪ. ಅವ್ರು ಮಾತಾಡಿ ಅವ್ರು ಸುಸ್ತಾಗಿರ್ತಾರೆ, ಅವ್ರಿಗೆ ಮೊದ್ಲು ಕೊಡ್ಬೇಕು. ಬಂದವ್ರಿಗೆ ಅತಿಥಿ ಸತ್ಕಾರ ಅಲ್ಲ ಮೊದ್ಲು. ಸರಿ ಬಿಡು, ತಂದು ನಮ್ ರಾಜಣ್ಣನ ಮುಂದೆ ಸುರಿ ತಿನ್. ಅಲ್ಲ ಲೇಟ್ ಆಗಿ ಬಂದ್ರು ಒಳ್ಳೆ ಮಾತೆ ಆಡ್ದ ರಾಜಣ್ಣ. ಅಲ್ವಪ್ಪ ತಿನ್ನದಲ್ಲ ಮೊದ್ಲು ಅವ್ರು ಕೊಡೋ ಇರು. ಕೊಡಪ್ಪ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ವಿಶ್ರಾಂತ ಅರ್ಥಶಾಸ್ತ್ರ ಉಪನ್ಯಾಸಕರು ಹಾಗೂ ಸಾವಯವ ಕೃಷಿ ಪ್ರತಿಪಾದಕರು ಆದ ಬಿಆರ್ ರಮೇಶ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ 31 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತರಕಾರಿಗಳ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವವನ್ನು ಕುರಿತು ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಚಿಕ್ಕಭೇರ್ಯಾ ಗ್ರಾಮದ ಪ್ರಗತಿಪರ ಕೃಷಿಕ ರಾಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಆಗ ನಮಗೆ ಇನ್ಯಾವ ಆಸಕ್ತಿನೂ ಬರಲಿಲ್ಲ ಸರ್. ನನ್ನ ತಮ್ಮ ಆರಂಗಿಲಿ ಕೆಲಸಕ್ಕೆ ಸೇರಿಕೊಂಡ, ನನಗೆ ಗೌರ್ಮೆಂಟ್ ಕೆಲಸನೇ ಸಿಕ್ಕೋದು. ಆದರೂ ಕೂಡ ನಾನು ಆ ಕಡೆ ಗಮನ ಕೊಡಲಿಲ್ಲ. ನನಗೆ ಈ ಹಸುಗಳ ಬೆಲೆ ನನಗೆ ಭಾಳ ಇಷ್ಟವಾಯಿತು. ಆ ಕೆಲಸನೂ ಕೂಡ ಬಿಟ್ಟು ಗೌರ್ಮೆಂಟ್ ಕೆಲಸನ ನಾನು ಈ ಕಡೆ ಬಂದ್ಬಿಟ್ಟೆ ಸರ್. ನವೆಂಬರ್ 1 ಮಂಗಳವಾರ ಹೈನೂರು ಹಸುಗಳಲ್ಲಿ ಕೆಚ್ಚಲು ಬಾವು ನಿರ್ವಹಣೆಯನ್ನು ಕುರಿತು ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಸವಿತಾ ST ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಅದು ಶೇಖರಣೆಗೊಂಡಂಗೆಲ್ಲ ತೆಗಿತಾ ಇದ್ದಷ್ಟು ಉತ್ಪತ್ತಿ ಜಾಸ್ತಿ ಆಗತ್ತೆ ಅಂತ ವಾಡಿಕೆ ಇರುತ್ತೆ. ಹಾಗಾಗಿ ಅವರು ಇವಾಗ 6 ಗಂಟೆಗೆ, ಅದು ಒಂದು ಟೈಮ್ ಸೈಕಾಲಜಿ ಅಂತ ಏನು ಹೇಳ್ತೇವೆ ಅನಿಮಲ್ಸಿಗೂ ಕೂಡ ಇರುತ್ತೆ ಅದು. 6 ಗಂಟೆಗೆ ಕರೆದ್ರೆ ಮತ್ತೆ ನೆಕ್ಸ್ಟ್ ಡೇ 6 ಗಂಟೆಗೇನೆ ಕರಿಬೇಕು. ನವೆಂಬರ್ 2 ಬುಧವಾರ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿ ಹಳ್ಳಿಯ ಕೃಷಿಕ ದಂಪತಿ ಎ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ನವೆಂಬರ್ 3 ಗುರುವಾರ. 20-20 ಕೊಂಟಾಗ ನಾವೆಲ್ಲ ಒಂದು 20-20 ಗಾಡಿ ಬಿಡ್ತಾ ಇರೋದು ಬ್ಯಾಚ್ ಆ್ಯಂಡ್ ಬ್ಯಾಚು ನಮ್ಮ ಇದಕ್ಕೆ ಹಾಕೋದು ಸರ್. ಅದು ಹಾಕೋದ್ರೆ ಅಂತ ಈ ರಾಸ್